ಆರೋಗ್ಯ, ನೆಮ್ಮದಿ ಮತ್ತು ಶಾಂತಿ ನೆಲೆಗೊಳಿಸಲು ಮಾದಕ ವಸ್ತುಗಳಿಂದ ದೂರವಿರೋಣ. ಜನ ಇವುಗಳಿಂದ ದೂರವಾಗುವಂತೆ ಮಾಡಲು ನಾವು ಪ್ರಯತ್ನಿಸೋಣ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ಗಳು. ದೇಶಭಕ್ತಿ ಗೀತೆ ಸಾಶಿ ಮರುಳಯ್ಯ ಅವರ ರಚನೆ, ವೃಂದಗಾನದಲ್ಲಿದೆ. ವೇಷ ಬೇರೆ, ಭಾಷೆ ಬೇರೆ, ದೇಶ ಒಂದೇ ಭಾರತ. ಈಗ ವೇಳೆ 6:53 ಇದು ಆಕಾಶವಾಣಿ ಭದ್ರಾವತಿ ಕೇಂದ್ರ. ಕಾರ್ಯಕ್ರಮ ಕೃಷಿ ರಂಗ ಕಿಸಾನ್ ವಾಣಿ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೇಷ್ಮೆ ಕೃಷಿಯಲ್ಲಿ ಎರೆಹುಳು ಕೀಟದ ಬಾಧೆ ಹಾಗೂ ಅದರ ನಿರ್ವಹಣೆ, ಈ ಬಗ್ಗೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾದ ಕೆಆರ್ ಆದರ್ಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ಕೇಳುಗರೆ, ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಕೃಷಿ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯ ಶಿವಮೊಗ್ಗದ ಕೀಟಶಾಸ್ತ್ರ ವಿಭಾಗದ ವಿದ್ಯಾರ್ಥಿಯಾದಂತಹ ಆದರ್ಶ್ ಕೆಆರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮಗೆ ಇವತ್ತು ರೇಷ್ಮೆ ಕೃಷಿಯಲ್ಲಿ ಎಲೆ ಸುರುಳಿ ಕೀಟದ ಬಾಧೆ ಹಾಗೂ ಅದರ ಸಮಗ್ರ ನಿರ್ವಹಣೆ ಈ ಕುರಿತು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಇವತ್ತಿನ ಒಂದು ವಿಚಾರದ ಬಗ್ಗೆ ಹೇಳಿದ್ರೆ, ತಾವು ರೇಷ್ಮೆ ಕೃಷಿಯಲ್ಲಿ ಎಲೆ ಸುರುಳಿ ಕೀಟ ಹಾಗೂ ಇದರ ಬಾಧೆ ಮತ್ತು ಸಮಗ್ರ ನಿರ್ವಹಣೆ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಿರಿ. ಪ್ರಾರಂಭದ ಹಂತದಲ್ಲಿ ರೇಷ್ಮೆಯ ಕೃಷಿಯ ಇದರ ಪರಿಚಯದ ಬಗ್ಗೆ ಏನ್ ಹೇಳ್ತೀರಿ? ರೇಷ್ಮೆ ಎಂಬುದು ಒಂದು ಕಲ್ಪವೃಕ್ಷವಿದ್ದಂತೆ. ಯಾಕೆಂದ್ರೆ ರೇಷ್ಮೆಯಿಂದ ಸಿಗುವ ಎಲ್ಲಾ ಪದಾರ್ಥಗಳು ಯಾವುದೂ ವ್ಯರ್ಥವಾಗುವುದಿಲ್ಲ. ಎಲ್ಲಾ ಪದಾರ್ಥಗಳನ್ನು ರೈತರು ಯೂಸ್ ಮಾಡೋದ್ರಿಂದ ಇದರಿಂದ ಆಗುವ ಅನುಕೂಲಗಳು ಹೆಚ್ಚಾಗಿರುತ್ತವೆ. ಅದಕ್ಕೋಸ್ಕರ ರೇಷ್ಮೆ ಕೃಷಿಯನ್ನು ನಾವು ಸೂಕ್ತ ರೀತಿಯಲ್ಲಿ ಬೆಳೆದಿದ್ದಾದರೆ ಅಧಿಕೃತ ಲಾಭವನ್ನು ಗಳಿಸಬಹುದು. ಹಾಗೆ ಇದೊಂದು ಸರ್ಕಾರಿ ನೌಕರಿ ಇದ್ದಂತೆ, ಯಾಕಂದ್ರೆ ತಿಂಗಳಿಗೆ ಇದು ಬೆಳೆ ಬರುವುದರಿಂದ ತಿಂಗಳ ಕೊನೆಯಲ್ಲಿ ಇದರ ಒಂದು ಇನ್ಕಮ್ ಅನ್ನು ರೈತರಿಗೆ ಸಿಗುವುದರಿಂದ ಅವರ ಮನೆಯನ್ನು ನಡೆಸುವುದಕ್ಕಾಗ್ಲಿ, ಅವರ ಒಂದು ಲೈಫ್ ಸ್ಟೈಲ್ ಅನ್ನು ಚೇಂಜ್ ಮಾಡೋಕ್ಕಾಗ್ಲಿ ಇದು ಅನುಕೂಲವಾಗಿರುತ್ತದೆ. ಸೊ ಎಲ್ಲರೂ ರೇಷ್ಮೆ ಕೃಷಿಯನ್ನು ಅಧಿಕೃತವಾಗಿ ಬೆಳೆಯಬೇಕು. ಯಾಕಂದ್ರೆ ಈ ಕರ್ನಾಟಕ ಎಂಬುದು ಅತಿ ಸೂಕ್ತ ವಲಯ ಆಗಿರೋದ್ರಿಂದ ರೇಷ್ಮೆ ಕೃಷಿಯನ್ನು ನಾವು ಮಾಡೋದ್ರಿಂದ ಅಧಿಕ ಲಾಭ, ಬೇರೆ ಕೃಷಿಗೆ ಕಂಪೇರ್ ಮಾಡಿದ್ರೆ ಅಧಿಕ ಲಾಭವನ್ನು ಗಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅನೇಕ ರೈತರು ಮುಂದ್ ಬಂದು ಈ ರೇಷ್ಮೆ ಕೃಷಿಯನ್ನ ಪ್ರಾರಂಭ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ರೇಷ್ಮೆ ಬಗ್ಗೆ ಹೇಳ್ತಾ ಇದ್ರಿ, ಈ ರೇಷ್ಮೆನ ಯಾವ ವಾತಾವರಣದಲ್ಲಿ ಸೂಕ್ತವಾಗಿ ಬೆಳೆದ್ರೆ ಹೆಚ್ಚಿನ ಲಾಭವನ್ನು ಪಡಿಬಹುದು ರೈತರು ಅಂತ ಹೇಳ್ತೀರಿ? ಈಗ ಇದರ ಒಂದು ಸೂಕ್ತತೆ ಎಲ್ಲಾ ಕಡೆಗೂ ಸೆಟ್ ಆಗಲ್ಲ. ಯಾಕಂದ್ರೆ ಇದು ಒಂದು ಸೆನ್ಸಿಟಿವ್ ಆರ್ಗ್ಯಾನಿಸಮ್ ಆಗಿರೋದ್ರಿಂದ ಇದನ್ನು ಸೂಕ್ತ ವಲಯದಲ್ಲಿ ಬೆಳಿಬೇಕಾಗುತ್ತೆ. ಯಾಕಂದ್ರೆ ಇದಕ್ಕೆ ಬೇಕಾಗುವ ಉಷ್ಣತೆ ಹಾಗೂ ತೇವಾಂಶ ಅಧಿಕೃತವಾಗಿರುತ್ತೆ. ಯಾಕಂದ್ರೆ ಇದಕ್ಕೆ 27 ಡಿಗ್ರಿ ಸೆಲ್ಸಿಯಸ್ ಒಂದು ಟೆಂಪರೇಚರ್ ಬೇಕಾಗುತ್ತೆ, ಮತ್ತೆ ತೇವಾಂಶವು 80-85% ತೇವಾಂಶ ಬೇಕಾಗಿರುತ್ತೆ. ಎಲ್ಲಿ ಇಂಥ ವಾತಾವರಣ ಲಭ್ಯವಿರುತ್ತೆ ಅಂದ್ರೆ ನಮ್ಮ ಭಾಗದ ಹಾಸನ, ಮಂಡ್ಯ ಮತ್ತೆ ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಇಂತಹ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಸೂಕ್ತ ಒಂದು ವಾತಾವರಣ ಲಭಿಸ್ತಾ ಇದೆ. ಅಲ್ಲಿ ಅನೇಕ ರೈತರು ಇದನ್ನ ಬೆಳೀತಿದ್ದಾರೆ. ಅದೇ ರೀತಿ ಈಗ ಇತ್ತೀಚೆಗೆ ಏನು ನಾವು ನೋಡ್ತಾ ಇದೀವಿ ಅಂದ್ರೆ ಶಿವಮೊಗ್ಗದ ಕೆಲವೊಂದು ಭಾಗಗಳಾದ ಭದ್ರಾವತಿಯಲ್ಲಿ, ಯಾಕಂದ್ರೆ ಅದಕ್ಕಾಗುವ ಒಂದು ಸೂಕ್ತ ವಾತಾವರಣ ಇಲ್ಲಿ ದೊರಕ್ತಿದೆ, ಅಲ್ಲೂ ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಮತ್ತೆ ರಾಯಚೂರು, ಕಲಬುರಗಿ ಅಲ್ಲೂ ಕೂಡ ಕೆಲವೊಂದು ರೈತರು, ಎಲ್ಲಾ ರೈತರು ಅಲ್ಲ, ಕೆಲವೊಂದು ರೈತರು ಇದನ್ನ ಅಳವಡಿಸಿದ್ದಾರೆ. ಯಾಕಂದ್ರೆ ಅವರಿಗೆ ಗೊತ್ತಿದೆ ರೇಷ್ಮೆಯಿಂದ ಆಗುವ ಅನಾನುಕೂಲಗಳು ಮತ್ತೆ ಅದರಿಂದ ಸಿಗ್ತಾ ಇರೋಂತ ಲಾಭದ ಬಗ್ಗೆ ಅವರು ಅರಿವನ್ನ ತಿಳ್ಕೊಂಡಿರೋದ್ರಿಂದ ಅವರು ಅಲ್ಲಿ ಬೆಳೀತಿದ್ದಾರೆ. ಈ ಹಾಸನ, ಮಂಡ್ಯ ಮತ್ತೆ ತುಮಕೂರಿನಲ್ಲಿ ಬೆಳೆಯುವಂತಹ ಒಂದು ಬಿಳಿಗೂಡು ಅಂತ ಕರಿತೀವಿ. ಈ ಬಿಳಿಗೂಡು ಎಲ್ಲಿಗೆ ಹೋಗುತ್ತೆ ಅಂದ್ರೆ ಸೀಡ್ ಕಕುನ್ ಅಂದ್ರೆ ಈಗ ರೇಷ್ಮೆ ಮೊಟ್ಟೆಯನ್ನು ತಯಾರಿಸಲು ಇಲ್ಲಿನ ಗೂಡುಗಳು ಹೋಗ್ತವೆ. ಮತ್ತೆ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ರಾಮನಗರದ ಗೂಡುಗಳು ರೇಷ್ಮೆ ನೂಲನ್ನು ತೆಗೆಯೋದಕ್ಕೆ ಹೋಗ್ತವೆ. ಈ ರೀತಿ ಒಂದು ವಿಂಗಡಣೆನ ನಾವು ನೋಡಬಹುದು. ಈ ಜೊತೆಗೆ ಈ ರೇಷ್ಮೆ ಅಂತ ನಂತರವಾಗಿ ಪ್ರತಿಯೊಂದು ಗಿಡಕ್ಕೆ ಬಂದಂತಹ ಇದಕ್ಕೂ ಕೂಡ ಕೆಲವೊಂದು ಕೀಟಗಳ ಬಾಧೆ ಇದ್ದೇ ಇರುತ್ತೆ. ಈ ರೇಷ್ಮೆ ಕೃಷಿಯಲ್ಲಿ ಬಾಧಿಸತಕ್ಕಂಥ ಕೀಟಗಳು ಏನೇನು ಅಂತ ಹೇಳ್ತೀರಿ? ಈ ರೇಷ್ಮೆ ಕೃಷಿಯಲ್ಲಿ ಎರಡು ರೀತಿಯ ಕೀಟಗಳು ಬಾಧಿಸ್ತವೆ. ಏನು ಅಂದ್ರೆ ರಸ ಇರುವ ಕೀಟಗಳು ಮತ್ತೆ ಎಲೆ ತಿನ್ನುವ ಕೀಟಗಳು. ಈ ರಸ ಇರುವ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಆ ಎಲೆಯ ರಸವನ್ನು ಹೀರುವುದರ ಮೂಲಕ ಎಲೆಗಳು ಹಳದಿ ಬಣ್ಣವನ್ನು ತಲುಪ್ತವೆ. ಆ ಹಳದಿ ಬಣ್ಣ ತಲುಪಿದಾಗ ಏನಾಗುತ್ತೆ ಅಂದ್ರೆ ರೇಷ್ಮೆ ಹುಳುಗೆ ಬೇಕಾದಂತಹ ಒಂದು ನ್ಯೂಟ್ರಿಷನ್ ಅಂದ್ರೆ ಪೌಷ್ಟಿಕಾಂಶತೆ ಆ ಲೀಫ್ ಅಲ್ಲಿ ಕಡಿಮೆ ಆಗುತ್ತೆ. ಆಗ ಏನಾಗುತ್ತೆ, ರೇಷ್ಮೆ ಹುಳುವು ಒಂದು ಪೌಷ್ಟಿಕಾಂಶತೆಯ ಕೊರತೆಯನ್ನು ಕಾಣುತ್ತೆ. ಈ ರಸ ಇರುವ ಕೀಟಗಳು ಯಾವ್ಯಾವ ಅಂದ್ರೆ ಒಂದು ತಿಗಣೆ ಆಗಿರ್ಬೋದು, ಮತ್ತೆ ಹೇನಾಗಿರ್ಬೋದು, ಶುಲ್ಕ ಕೀಟ, ಮತ್ತೆ ಹಿಟ್ಟು ತೆಗಣೆ ಅಂದ್ರೆ ಮಿಲಿ ಬಗ್, ಸೈಂಟಿಫಿಕಲಿ ಕಾಲ್ಡ್ ಅಸ್ ಮಿಲಿ ಬಗ್, ಮತ್ತೆ ಹೇನು ಎಪಿಡ್ಸ್, ಇವು ಅತಿ ಹೆಚ್ಚು ಕಂಡು ಬರುತ್ತವೆ. ಇವು ಏನ್ ಮಾಡ್ತವೆ ಅಂದ್ರೆ ಆ ಎಲೆಯ ಒಂದು ಜ್ಯೂಸ್ ಕಂಟೆಂಟ್ ಅನ್ನ ಇರೋದ್ರಿಂದ ಎಲೆಗಳು ಹಳದಿ ಬಣ್ಣವನ್ನು ತಿರುಗಿ ಎಲೆ ಉದುರುವ ಸಾಧ್ಯತೆ ಇರುತ್ತೆ. ಉದುರಿಲ್ಲ ಅಂದ್ರೆ ಆ ಲೀಫ್ ಅನ್ನು ನಾವು ಒಂದು ರೇಷ್ಮೆ ಹುಳುಗೆ ಕೊಟ್ಟಾಗ ಅದರಲ್ಲಿ ಪೌಷ್ಟಿಕಾಂಶತೆಯನ್ನ ನಾವು ಹೆಚ್ಚಾಗಿ ಕಾಣಬಹುದು. ಮತ್ತೆ ಇನ್ನ ಎಲೆ ತಿನ್ನುವ ಕೀಟಗಳು, ಎಲೆ ತಿನ್ನುವ ಕೀಟಗಳು ಯಾವ್ಯಾವ ಅಂದ್ರೆ ಸ್ಪೋಡಾಪ್ಟರ ಲಿಟುರ, ಸ್ಪೋಡಾಪ್ಟರ ಫ್ಯೂಜಿಪರ್ಡ, ಮತ್ತೆ ದಯಪಾನಿಯ ಪಲ್ವರಂಟಾಲಿಸ್ ಅಂದ್ರೆ ಎಲೆ ಸುರುಳಿ ಕೀಟ, ಇವು ಅತಿ ಹೆಚ್ಚು ಕಾಣಿಸ್ಕೊಳ್ಳುವಂತ ಕೀಟಗಳು. ಈ ಕೀಟಗಳು ಏನ್ ಮಾಡ್ತವೆ ಅಂದ್ರೆ ಎಲೆ ಭಾಗವನ್ನು ತಿನ್ನುತ್ತೆ. ಎಲೆ ಭಾಗ ಮತ್ತು ಕುಡಿ ಭಾಗವನ್ನು ತಿನ್ನೋದ್ರಿಂದ ರೇಷ್ಮೆ ಗಿಡದ ಬೆಳವಣಿಗೆಯನ್ನು ಕುಂಠಿತ ಮಾಡುತ್ತೆ. ಹಾಗೆ ಈ ಒಂದು ರೇಷ್ಮೆ ಹುಳುಗೆ ಬೇಕಾದಂತ ಎಲೆಗಳನ್ನು ಇದೇ ತಿನ್ನೋದ್ರಿಂದ ರೇಷ್ಮೆ ಹುಳುಗೆ ಸಿಗುವ ಸೊಪ್ಪು ಕಡಿಮೆ ಆಗುತ್ತೆ. ಇದರಿಂದ ಅತಿ ಹೆಚ್ಚು ನಾವು ಇಳುವರಿಯಲ್ಲಿ ಕುಂಠಿತವನ್ನು ಕಾಣಬಹುದು. ಅದಕ್ಕೆ ಇದಕ್ಕೆ ಸೂಕ್ತ ಪರಿಹಾರ ಮತ್ತು ಸೂಕ್ತ ನಿರ್ವಹಣೆ ಅತಿ ಹೆಚ್ಚು ಪ್ರಮುಖ. ಜೊತೆಗೆ ಈ ಎರಡು ರಸ ಹೀರುವ ಕೀಟಗಳ ಬಗ್ಗೆ ಮತ್ತೆ ಎಲೆ ತಿನ್ನುವ ಕೀಟಗಳ ಬಗ್ಗೆ ಹೇಳ್ತಾ ಇದ್ರಿ, ಈ ಎಲೆ ಸುರುಳಿ ಕೀಟದ ಒಂದು ಜೀವನ ಚಕ್ರ ಬಗ್ಗೆ ಏನ್ ಹೇಳ್ತೀರಿ? ನಾವು ಯಾವುದೇ ರೀತಿ ಒಂದು ಕೀಟವನ್ನು ನಿರ್ವಹಣೆ ಮಾಡೋಕ್ಕಿಂತ ಮುಂಚೆ ಅದರ ಒಂದು ಜೀವನ ಚಕ್ರ ಮತ್ತು ಅದರ ಜೀವನ ಶೈಲಿಯನ್ನು ತಿಳ್ಕೋಬೇಕು. ಯಾಕಂದ್ರೆ ಜೀವನ ಚಕ್ರ, ಜೀವನ ಶೈಲಿ ಗೊತ್ತಾದ್ರೆ ಅದನ್ನು ನಾವು ಆರಂಭಿಕ ಹಂತದಲ್ಲೇ ನಾವು ನಿರ್ವಹಣೆ ಮಾಡಬಹುದು. ಈ ಎಲೆ ಸುರುಳಿ ಕೀಟವು 80-150 ಮೊಟ್ಟೆಯನ್ನು ಇಟ್ಟು ಅದು ಏನ್ ಮಾಡುತ್ತೆ ಅಂದ್ರೆ ಒಂದು ಎಲೆಯ ಕುಡಿಭಾಗದಲ್ಲಿ ಒಂದು ಅಥವಾ ಎರಡು ಮೊಟ್ಟೆಗಳನ್ನು ಮಾತ್ರ ಇಡುತ್ತೆ. ಈ ಎಲ್ಲಾ ಕುಡಿಭಾಗಗಳಲ್ಲೂ ಒಂದು ಎರಡು ಮೊಟ್ಟೆ ಇಡುವುದರಿಂದ ಒಂದು ಹುಳು ಬಂದರೆ 80-100 ಗಿಡಗಳು ಆ ಒಂದು ಬಾಧೆಗೆ ಒಳಗಾಗ್ತವೆ. ಈ ಕೀಟವು ಎಕ್ಸ್ ಸ್ಟೇಜ್ ಅಂದ್ರೆ ತತ್ತಿಯ ಸ್ಟೇಜ್ ಎಷ್ಟಿರುತ್ತೆ ಅಂದ್ರೆ 2-3 ದಿನಗಳ ಕಾಲ ಇರುತ್ತೆ. ಈ ತತ್ತಿಯು ಒಡೆದು ಮರಿ ಹುಳುಗಾಗುತ್ತೆ. ಈ ಮರಿ ಹುಳುವು 8-12 ದಿನಗಳ ಕಾಲ ಒಂದು ಎಲೆಯನ್ನು ತಿನ್ನುವುದರ ಮೂಲಕ ರೈತರಿಗೆ ಸಮಸ್ಯೆಯನ್ನು ಮಾಡುತ್ತೆ. ಮತ್ತೆ ಕೋಶ ವ್ಯವಸ್ಥೆಯನ್ನು ನಾವು 7-9 ದಿನಗಳಲ್ಲಿ ನೋಡಬಹುದು. ಈ ಕೋಶ ವ್ಯವಸ್ಥೆ ಎಲ್ಲಾಗುತ್ತೆ ಅಂದ್ರೆ ಮಣ್ಣಿನಲ್ಲಾಗುತ್ತೆ. ಇದು ಎಲೆಯನ್ನು ತಿಂದು ನಂತರ ಮಣ್ಣಿಗೆ ಬಿದ್ದು ಅಲ್ಲಿ ಕೋಶ ವ್ಯವಸ್ಥೆಗೆ ಹೋಗುತ್ತೆ. ಟೋಟಲ್ ನಾವು ಜೀವನ ಚಕ್ರವನ್ನು ನೋಡಿದ್ರೆ 17-24 ದಿನ. ಯಾವಾಗ? ಬೇಸಿಗೆ ಕಾಲದಲ್ಲಿ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ 30 ಗಂಟ ಇದು ಎಕ್ಸ್ಟೆಂಡ್ ಆಗುತ್ತೆ. ಜೊತೆಗೆ ಈ ಒಂದು ಎಲೆ ಸುರುಳಿ ಕೀಟದ ಬಾಧೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತ ಹೇಳ್ತೀರಿ? ಈ ಎಲೆ ಸುರುಳಿ ಕೀಟವು ಕ್ರಮೇಣವಾಗಿ ಮಳೆಗಾಲದಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ. ಆ ಮಳೆಗಾಲದಲ್ಲಿ ಒಂದ್ಸಲ ಎಲೆ ಸುರುಳಿ ಕೀಟ ಬಂದ್ರೆ GKVK ಸಂಶೋಧನೆಯ ಪ್ರಕಾರ 38.5 ಪ್ರಭೇದವನ್ನು ನೋಡಬಹುದು. ಇದರಿಂದ ಏನಾಗುತ್ತೆ, ರೈತರು ಸೂಕ್ತ ಪರಿಹಾರ ತಾಳ್ಲಿಲ್ಲ ಅಂದ್ರೆ ಇಳುವರಿಯಲ್ಲಿ ಕುಂಠಿತ ಆಗ್ತಾರೆ. ಮತ್ತೆ ರೇಷ್ಮೆ ಸೊಪ್ಪು ಅವರಿಗೆ ಇಳುವರಿ ಕಡಿಮೆ ಆಗುತ್ತೆ. ಆಗ ಪ್ರತ್ಯೇಕವಾಗಿ ಗೂಡಿನ ಬೆಳವಣಿಗೆಯು ಕಡಿಮೆ ಆಗುತ್ತೆ. ಇದರಿಂದ ಈ ಕೀಟವನ್ನು ಯಾವಾಗ ಬರುತ್ತೋ ಆಗಲೇ ಒಂದು ಹತೋಟಿ ಕ್ರಮವನ್ನು ತಗೊಳ್ಳೋದು ಸೂಕ್ತ. ತಾವ್ ಹೇಳ್ತಾ ಇದ್ರೆ ಈ ಕೀಟದ ಬಾಧೆ ಹೆಚ್ಚಾದಂಗೆ ರೈತರಲ್ಲಿ ಇಳುವರಿ ಕಡಿಮೆ ಆಗುತ್ತೆ, ರೇಷ್ಮೆ ಇಳುವರಿ ಅಂತ ಯಾವ ರೀತಿ ಅಂತ ಹೇಳ್ತೀರಿ? ಯಾವ ರೀತಿ ಅಂದ್ರೆ ಈಗ ರೇಷ್ಮೆ ಸೊಪ್ಪು ಈ ಕುಡಿಭಾಗವನ್ನು ತಿನ್ನೋದ್ರಿಂದ ಕುಡಿಭಾಗದ ಎಲೆಗಳು ಮತ್ತೆ ಚಿಗುರೋದಿಲ್ಲ. ಈ ಚಿಗುರೋದಿಲ್ಲ ಅಂದಾಗ ಸೊಪ್ಪು ಅನೇಕ ರೀತಿ ಕುಂಠಿತ ಆಗುತ್ತೆ, ಯಾಕಂದ್ರೆ ಬೆಳವಣಿಗೆನೆ ಆಗ್ತಾ ಇಲ್ಲ. ಈ ಬೆಳವಣಿಗೆ ಭಾಗದಲ್ಲೇ ಅದು ತಿನ್ನೋದ್ರಿಂದ ಬೆಳವಣಿಗೆಯು ಈ ಬೆಳವಣಿಗೆ ಎಲೆಗಳು ಮಾಡೋದಿಲ್ಲ. ಆಗೇನಾಗುತ್ತೆ, ಎಲೆಯ ಇಳುವರಿ ಕಡಿಮೆ ಆಗುತ್ತೆ. ನಾವು ಈಗ ಅಬ್ಸರ್ವ್ ಮಾಡೋದೇನಂದ್ರೆ ಅಪ್ ಟು 6 to 8 feet ಈ ಮಲ್ಬೆರಿ ಗಿಡ ಹೋಗುತ್ತೆ. ಈ ಎಲೆ ಸುರುಳಿ ಗಿಡ ಬಂದಾಗ 3 to 4 feet ಅಷ್ಟೇ ಹೋಗುತ್ತೆ. ಆಗೇನಾಗುತ್ತೆ, ಸಿಗುವ ಎಲೆಗಳ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಈ ರೀತಿ ಎಲೆ ಕಡಿಮೆ ಆದಾಗ ಆ ಸೊಪ್ಪು ಇಳುವರಿನೂ ಕಡಿಮೆ ಆಗುತ್ತೆ. ಅದೇ ರೀತಿ ನಾವು ರೇಷ್ಮೆ ಮನೆಯಲ್ಲಿ ಉಳಿಸಾಕ್ತಿವಲ್ಲ, ಅದಕ್ಕೆ ಸಿಗುವಂತ ಸೊಪ್ಪು ಕಡಿಮೆ ಆಗುತ್ತೆ, ಮತ್ತೆ ಅದರಿಂದ ಬರುವಂತ ರೇಷ್ಮೆ ಗೂಡುನು ಕಡಿಮೆ ಆಗ್ತಾ ಬರುತ್ತೆ. ಎಲೆ ಸುರುಳಿ ಕೀಟದಿಂದ ಆಗ್ತಕ್ಕಂತ ಪರಿಣಾಮದ ಬಗ್ಗೆ ಏನ್ ಹೇಳ್ತೀರಿ? ಈ ಎಲೆ ಸುರುಳಿ ಕೀಟವು ಮೇನ್ಲಿ ಜೂನ್ ಇಂದ ಶುರುವಾಗಿ ಫೆಬ್ರವರಿ ವರೆಗೂ ಕಾಣಿಸ್ತಾ ಇರುತ್ತೆ. ಇದು ಕ್ರಮೇಣ ಕಾಣಿಸ್ತಾ ಇರಬೇಕಾದ್ರೆ ಕ್ರಮೇಣವಾಗಿ ಇಳುವರಿ ಲಾಸ್ ಆಗ್ತಾ ಇದ್ದಾಗ ರೈತರಿಗೆ ನಷ್ಟವೇ ಜಾಸ್ತಿ, ಆಗ ಅವರು ರೇಷ್ಮೆ ಕೃಷಿಯಿಂದ ಹೊರಗಡೆ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ಅದನ್ನ ನಾವು ಒಂದು ಹಂತದಲ್ಲಿ, ಒಂದು ನಿರ್ದಿಷ್ಟ ಹಂತದಲ್ಲಿ ಅದರ ನಿರ್ವಹಣೆ ಮಾಡಿದಾಗ ನಾವು ಅಧಿಕ ಲಾಭವನ್ನು ಗಳಿಸಬಹುದು. ಈ ಒಂದು ಎಲೆ ಸುರುಳಿ ಕೀಟ ವರ್ಷದ ಎಲ್ಲ ತಿಂಗಳಲ್ಲಿ ಇರುತ್ತೆ ಅಥವಾ ಯಾವ ವಾತಾವರಣದಲ್ಲಿ ಇದು ಸೂಕ್ತವಾಗಿ ಬೆಳೆಯಲಿಕ್ಕೆ ಸಾಧ್ಯ ಅಂತ ಹೇಳ್ತೀರಿ? ಈ ಎಲೆ ಸುರುಳಿ ಕೀಟ, ಈ ಎಲೆ ಸುರುಳಿ ಕೀಟವು ಕ್ರಮೇಣ ವರ್ಷದಲ್ಲಿ ಎಲ್ಲಾ ಭಾಗದಲ್ಲೂ ಕಂಡು ಬರುತ್ತೆ. ಆದ್ರೆ ಮೇನ್ ಜಾಸ್ತಿ ಯಾವಾಗ ಕಂಡು ಬರುತ್ತೆ ಅಂದ್ರೆ ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ. ಈ ಕೀಟ ಈಗ ಮಳೆ ಬಿದ್ದಾಗ ಇದರ ಕೋಶ ವ್ಯವಸ್ಥೆಯು ಮಣ್ಣಿನಲ್ಲಿರುತ್ತೆ. ಆ ಮಣ್ಣಿನಲ್ಲಿದ್ದಾಗ ಮಳೆ ಬಿದ್ದಾಗ ಅದಕ್ಕೊಂದು ಸೆನ್ಸಿಟಿವ್ ಹೋಗುತ್ತೆ. ಆಗ ಅವು ಪ್ರೌಢ ಹಂತವನ್ನು ತಲುಪ್ತವೆ. ಪ್ರೌಢ ಹಂತ ತಲುಪಿ ಏನ್ ಮಾಡ್ತವೆ, ತತ್ತಿಗಳನ್ನು ಇಡಕ್ಕೆ ಶುರು ಮಾಡ್ತವೆ. ಇಲ್ಲಿ ಗಿಡದ ಕುಡಿಭಾಗದಲ್ಲಿ ತತ್ತಿಗಳನ್ನು, 1 to 2 ತತ್ತಿಗಳನ್ನು ಮಳೆಗಾಲದಲ್ಲಿ ತತ್ತಿಗಳನ್ನು ಇಡ್ತವೆ. ಆ ನಂತರ 3 to 4 ದಿನಗಳ ನಂತರ ಈ ಮೊಟ್ಟೆಗಳು ಒಡೆದು ಮರಿಹುಳು ಆಗ್ತವೆ. ಈ ಮರಿಹುಳು ಏನ್ ಮಾಡ್ತವೆ ಅಂದ್ರೆ ಕಾಲಕ್ರಮೇಣ ಗ್ರೀನ್ ಅಂತೀವಿ, ಹಸಿರು ಬಣ್ಣವನ್ನು ಕೆರೆದು ತಿಂತವೆ. ಮೊದಲನೇ ಹಂತದ ಮರಿಹುಳುಗಳು ಎಲೆಯ ಹಸಿರು ಭಾಗವನ್ನು ಕೆರೆದು ತಿನ್ನುವ ಮೂಲಕ ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ತಪ್ಪಿಸುತ್ತೆ. ಮತ್ತೆ ಇದು ಹುಳ ದೊಡ್ಡ ಆಗ್ತಾ ಹೋಗ್ತಾ ಏನು ಪೂರ್ತಿ ಎಲೆಯನ್ನು ತಿನ್ನಕ್ಕೆ ಶುರು ಆಗುತ್ತೆ. ಎಲೆಯ ಕುಡಿಭಾಗವನ್ನು ತಿಂದಾಗ ಮುಂದಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ಮತ್ತೆ ಈ ಒಂದು ಹುಳುವಿನ ಬಾಧೆ ನಾವು ಹೆಂಗ್ ನೋಟಿಸ್ ಮಾಡಬಹುದು ಅಂದ್ರೆ, ಈಗ ಒಂದು ರೈತರ ಹೊಲಕ್ಕೆ ಹೋಗಿ ನಾವು ಈ ಹುಳು ಅಟ್ಯಾಕ್ ಆಗಿದೆ, ಇದು ಬಂದಿದೆ ಅಂತ ನಾವು ಯಾವ ರೀತಿ ನೋಡಬೇಕು ಅಂದ್ರೆ, ಎಲೆಯ ಕುಡಿಭಾಗವನ್ನು ತಿಂದಿರುತ್ತೆ ಮತ್ತು ಮಧ್ಯಮ ಮತ್ತು ಎಲೆಯ ಕೊನೆಯ ಭಾಗದ ಎಲೆಗಳಲ್ಲಿ ಇದರ ಇಕ್ಕೆಗಳನ್ನು ನಾವು ಕಾಣಬಹುದು. ಆಗ ಈ ಹುಳುಗಳ ಬಾಧೆ ಹೆಚ್ಚಾಗಿದೆ ಅಂತ ರೈತರು ತಿಳ್ಕೋಬೇಕು. ತಿಳ್ಕೊಂಡು ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ. ಜೊತೆಗೆ ಸರ್, ಈ ಒಂದು ಎಲೆ ಸುರುಳಿ ಕೀಟದ ಬಗ್ಗೆ ಹೇಳ್ತಾ ಇದ್ರಿ, ಇದು ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಯಾವ ಭಾಗದಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ ಅಂತೀರಿ? ನಿಮ್ಗೆ ತಿಳಿದಿರೋ ಹಾಗೆ ಈ ರೇಷ್ಮೆ ಕೃಷಿಯನ್ನು ನಾವು ಕರ್ನಾಟಕದಲ್ಲಿ, ಆಂಧ್ರಪ್ರದೇಶ, ತಮಿಳುನಾಡು ಭಾಗದಲ್ಲಿ ಅತಿ ಹೆಚ್ಚು ಬೆಳೀತಾರೆ. ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಡ್ಯಾಮೇಜ್ ಅನ್ನ ನಾವು ನೋಡಬಹುದು. ಮತ್ತೆ ನಮ್ ಕರ್ನಾಟಕದಲ್ಲಾದ್ರೆ ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು, ಕೋಲಾರ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ಬಾಧೆಯನ್ನು ನೋಡಬಹುದು. ಮೇನ್ಲಿ ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಅತಿ ಹೆಚ್ಚು ಬಾಧೆಯನ್ನು ನೋಡ್ತೀವಿ. ಯಾಕಂದ್ರೆ ಅಲ್ಲಿ ಒಂದು ಟೆಂಪರೇಚರ್ ಅಂದ್ರೆ ಉಷ್ಣಾಂಶ ಅಂತೀವಿ, ಉಷ್ಣಾಂಶ ಎಷ್ಟಿರುತ್ತೆ ಅಂದ್ರೆ 28 degrees. ಅದು ರೇಷ್ಮೆ ಹುಳುಗೂ ಸೂಕ್ತ ಟೆಂಪರೇಚರ್, ಮತ್ತೆ ಇದಕ್ಕೆ ಬರುವ ಒಂದು ಡಯಾಪಾನಿಯ ಪಲ್ಯೂರಾಂಟಿಯಾಲಿಸ್ ಎಲೆ ಸುರುಳಿ ಕೀಟಕ್ಕೂ ಒಂದು ಸೂಕ್ತ ಉಷ್ಣಾಂಶವಾಗಿರುವುದರಿಂದ ಅತಿ ಹೆಚ್ಚು ನಾವು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮತ್ತೆ ರಾಮನಗರ ಜಿಲ್ಲೆಗಳಲ್ಲಿ ಕಂಡು ಬರುತ್ತಿದೆ. ಅಲ್ಲೇ ಅತಿ ಹೆಚ್ಚು ರೈತರು ಬೆಳೀತಾ ಇರೋದು ಮತ್ತೆ ಅತಿ ಹೆಚ್ಚು ಕೀಟಬಾಧೆಯನ್ನು ನೋಡ್ತಾ ಇರೋದು ನಾವು ಅದೇ ಜಾಗದಲ್ಲಿ ಸರ್. ಈ ಕೀಟ ಈ ಒಂದು ವಾತಾವರಣದಲ್ಲಿ ಬೆಳೆಯುತ್ತೆ ಅಂತ ಹೇಳ್ತಾ ಇದ್ರಿ, ಮತ್ತೆ ಇಂತಿಂಥ ಭಾಗದಲ್ಲಿ ಅಂತ ಹೇಳಿದ್ರಿ, ಈ ಒಂದು ಕೀಟ ಬೆಳಿಲಿಕ್ಕೆ ಏನೇನು ಅದಕ್ಕೆ ಆಸರೆಗಳು ಸಿಗ್ತವೆ ಅಂತ ಹೇಳ್ತೀರಿ? ಈ ಕೀಟವು ಯಾವ ರೀತಿ ಅಂದ್ರೆ, ಈಗ ರೇಷ್ಮೆ ಒಂದು ಸೊಪ್ಪಿನಲ್ಲಿ ಕಾಣುತ್ತೋ ಅದೇ ರೀತಿ ಬೇರೆ ಗಿಡಗಳಲ್ಲೂ ಈ ಒಂದು ಬಾಧೆಯನ್ನು ನೋಡಬಹುದು. ಯಾವ್ದ್ರಲ್ಲಿ ಅಂದ್ರೆ ಸಾಸಿವೆಯಲ್ಲಿ. ನಾವು ಮಸ್ಟರ್ಡ್ ಅನ್ನ ಗ್ರೋನ್ ಮಾಡ್ತೀವಿ. ಎಲ್ಲಿ ಮಸ್ಟರ್ಡ್ ಜಾಸ್ತಿ, ಈ ರೇಷ್ಮೆ ಹುಳುವನ್ನು ಬೆಳೆಯುವ ರೀಜನ್ ಅಲ್ಲೇ ಮಸ್ಟರ್ಡ್ ಬೆಳೆದ್ರೆ ಈ ಕೀಟದ ಬಾಧೆ ಅತಿ ಹೆಚ್ಚಿರುತ್ತೆ. ಮತ್ತೆ ನಾವು ಸೋಯಾಬೀನ್ ಬೆಳಿತೀವಿ, ಸೋಯಾಬೀನ್ ಜಾಗದಲ್ಲೂ ಇದರ ಒಂದು ಬಾಧೆ ಹೆಚ್ಚಿರುತ್ತೆ. ಮತ್ತೆ ಮೂಲಂಗಿ ಜಾಗದಲ್ಲಿ, ಯಾಕಂದ್ರೆ ಇವು ಆಸರೆ ಸಸ್ಯಗಳು, ಈ ಮೂಲಂಗಿ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು, ಮಸ್ಟರ್ಡ್ ಆಗಿರ್ಬೋದು, ಆಸರೆ ಸಸ್ಯಗಳಾಗಿರೋದ್ರಿಂದ ಯಾವಾಗ ರೇಷ್ಮೆ ಸೊಪ್ಪನ್ನು ನಾವು ಕಟಾವು ಮಾಡ್ತೀವೋ ಆಗ ಈ ಸೊಪ್ಪಿನ ಮೇಲೆ ಆಶ್ರಯವನ್ನು ತಗೊಳ್ಳುತ್ತೆ. ಯಾವಾಗ ಈ ಒಂದು ಸೋಯಾಬೀನ್ ಆಗಿರ್ಬೋದು, ಸಾಸಿವೆ ಸಿಗೋದಿಲ್ವೋ, ರೇಷ್ಮೆ ಹುಳುವಲ್ಲಿ ಒಂದು ಜೀವನ ಚಕ್ರವನ್ನು ಕಂಟಿನ್ಯೂ ಮಾಡ್ತವೆ. ಈ ರೀತಿ ಮಾಡೋದ್ರಿಂದ ಇದರ ಹತೋಟಿ ಕ್ರಮವನ್ನು ಸೂಕ್ತವಾಗಿ ಮಾಡಕ್ಕೆ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಅದಕ್ಕೆ ಸೂಕ್ತವಾದ ಬೇರೆ ಬೇರೆ ಆಸರ ಸಸ್ಯಗಳು ಸಿಗ್ತಾ ಹೋಗ್ತವೆ. ಅದರಿಂದ ಇದರ ಒಂದು ನಿರ್ವಹಣೆ ಒಂದು ಸ್ವಲ್ಪನೇ ಕಷ್ಟ. ಯಾಕಂದ್ರೆ ಆ ರೀಜನ್ ಅಲ್ಲಿ ಎರಡನ್ನು ಒಟ್ಟಿಗೆ ಬೆಳೆಯೋದ್ರಿಂದ ಈ ಒಂದು ಸಸ್ಯ ಸಿಗ್ನಿಲ್ಲ ಅಂದ್ರೆ ಇನ್ನೊಂದು ಸಸ್ಯದಲ್ಲಿ ಹೋಗಿ ಆಶ್ರಯನ ಕಲ್ಪಿಸಿಕೊಳ್ಳುತ್ತೆ. ಒಟ್ಟಿನಲ್ಲಿ ಈ ಗಿಡ ಒಂದು ಈ ಒಂದು ಆಶ್ರಯ ಪಡೆಯುತ್ತದೆ ಅಂತ ಹೇಳಿದ್ರೆ ಹೇಳಿದ್ರೆ ಯಾವ ಹಂತದ ಗಿಡದಲ್ಲಿ ಇದು ಕಂಡು ಬರುತ್ತೆ, ಯಾವ ಹಂತದಲ್ಲಿ ಆ ಒಂದು ರೇಷ್ಮೆ ಗಿಡ ಇದ್ದಾಗ ಈ ಒಂದು ಎಲೆ ಸುರುಳಿ ಕೀಟ ಬಾಧೆ ಹೆಚ್ಚಾಗುತ್ತೆ? ಈಗ ಮೇಜರ್ ಆಗಿ ರೈತರು ಏನ್ ಮಾಡ್ತಾರೆ, ಫುಲ್ ಕಟಾವು, ರೇಷ್ಮೆ ಹುಳುವನ್ನ ಕಟಾವು ಮಾಡ್ತಾರೆ, ಗಿಡದ ಬುಡ ಭಾಗಕ್ಕೆ ಕಟಾವು ಮಾಡ್ತಾರೆ. ಗಿಡದ ಬುಡ ಭಾಗಕ್ಕೆ ಕಟಾವು ಮಾಡಿದ ನಂತರ 10-12 ದಿನಗಳ ನಂತರ ಒಂದು ಕುಡಿ ಚಿಗುರುತ್ತೆ. ಆ ಕುಡಿ ಚಿಗುರಿದಾಗ ಆ ಬಾಧೆ ಮೇನ್ಲಿ ಕಾಣಿಸ್ಕೊಳ್ಳುತ್ತೆ, 12 ದಿನದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಕ್ರಮೇಣ ಕಂಟಿನ್ಯೂ ಆಗ್ತಾ ಇರುತ್ತೆ, ಅದು ನಿಲ್ಲಲ್ಲ, ಒಂದು ಬಾಧೆ ನಿಲ್ಲಲ್ಲ. 70 ದಿನಗಳವರೆಗೆ ತಳ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲೇ ಜೀವನವನ್ನು ತಿನ್ನೋದು, ಮತ್ತೆ ಮತ್ತೆ ತತ್ತಿ ಇಡೋದು, ಮತ್ತೆ ತಿನ್ನೋದು, ಆ ರೀತಿಯ ಕೆಲಸವನ್ನು ಮಾಡ್ತಾ ಇರುತ್ತೆ. ಯಾಕಂದ್ರೆ ಆ ಒಂದು ಆ ರೈನಿ ಸೀಸನ್ ಅಲ್ಲಿ ಅದಕ್ಕೆ ಒಂದು ಸೂಕ್ತವಾದ ವಾತಾವರಣ ಕಂಡು ಬರುತ್ತಲ್ಲ, ಆ ಒಂದು ರೀಸನ್ ಇಂದ ಇದು ತನ್ನ ಲೈಫ್ ಸೈಕಲ್ ಅನ್ನ 2-3 ಬಾರಿ ಪೂರ್ಣಗೊಳಿಸುತ್ತೆ. ಒಂದು ಮಳೆಗಾಲದಲ್ಲಿ 2-3 ಸಲ ಈ ಒಂದು ಜೀವನ ಚಕ್ರವನ್ನು ಅದು ಪೂರ್ಣವಾಗಿ ಮಾಡುತ್ತೆ. ಏನೇನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಈ ಒಂದು ಕೀಟದಿಂದ? ಮೇಜರ್ ಆಗಿ ಈ ಕೀಟದಿಂದ ಏನು ರೈತರ ಸಮಸ್ಯೆ ಏನಂದ್ರೆ, ಮತ್ತೆ ಈ ಕೀಟ ಬಾಧೆಗೆ ಸರಿಯಾದ ಒಂದು ನಿರ್ವಹಣೆ ಕ್ರಮ ಮಾಡದೇ ಇರುವಂತದ್ದು. ಕೆಲವೊಂದು ರೈತರಿಗೆ ಸೂಕ್ತವಾದ ನಿರ್ವಹಣೆ ಗೊತ್ತಿಲ್ಲ ಇನ್ನು, ಯಾಕಂದ್ರೆ ಅವರು ಓಲ್ಡ್ ಪ್ರಾಕ್ಟೀಸ್ ಗಳನ್ನ ಮಾಡ್ತಿದ್ದಾರೆ. ಈ ಓಲ್ಡ್ ಪ್ರಾಕ್ಟೀಸ್ ಇಂದ ಏನಾಗುತ್ತೆ ಅಂದ್ರೆ ಈ ಕೀಟಬಾಧೆಯನ್ನು ನಾವು ತಪ್ಪಿಸಕ್ಕೆ ಆಗಲ್ಲ. ಅದೊಂದು ಅವರು ಎದುರಿಸಿರುವ ಸಮಸ್ಯೆ. ಮತ್ತೆ ಇದರ ಡ್ಯಾಮೇಜ್ ಎಲ್ಲಿಗೆ ಅಂದಿರುತ್ತೆ ಅಂದ್ರೆ, ನಾವು ರೇಷ್ಮೆ ಹುಳುಗ ಕೊಡುವ ಎಲೆಯನ್ನು ಇದೇ ತಿನ್ನೋದ್ರಿಂದ ಆ ರೇಷ್ಮೆ ಹುಳುಗೆ ಎಲೆ ಇಲ್ದಂಗ ಆಗ್ತಿದೆ, ಅದೊಂದು ಮೇಜರ್ ತೊಂದರೆ. ಮತ್ತೆ ಇದ್ರ ಇಕ್ಕೆ ಇಡೋದ್ರಿಂದ ಕೆಳಭಾಗದ ಎಲೆಗಳು ಕೂಡ ಕಂಟಾಮಿನೇಷನ್ ಅಂದ್ರೆ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಕಂಟಾಮಿನೇಷನ್ ಆಗೋದ್ರಿಂದ ಮತ್ತೆ ಈ ರೇಷ್ಮೆ ಹುಳುಗೆ ಕೊಟ್ಟಾಗ ಅದು ಕೂಡ ಬ್ಯಾಕ್ಟೀರಿಯಾ ಮತ್ತು ವೈರಲ್ ಇನ್ಫೆಕ್ಷನ್ ಇಂದ ಸಫರ್ ಆಗುತ್ತೆ. ಈ ರೇಷ್ಮೆ ಹುಳು ಅಧಿಕ ಸೆನ್ಸಿಟಿವ್ ಅಂದ್ರೆ ಸೂಕ್ಷ್ಮ ಜೀವಿ, ಅದಕ್ಕೆ ಏನಾದ್ರು ಒಂದ್ ಸ್ವಲ್ಪ ಏರುಪೇರಿನ ಎಲೆಗಳನ್ನು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಬಾಧೆ, ಕೀಟವು ಜಾಸ್ತಿ ರೋಗ ಬಾಧೆ ಆಗುತ್ತೆ. ಅದೊಂದು ಸಮಸ್ಯೆಯನ್ನು ರೈತರು ಎದುರಿಸ್ತಿದ್ದಾರೆ. ಇಂತಹ ಎಲೆಗಳನ್ನು ಏನ್ ಮಾಡಬೇಕು ಅಂದ್ರೆ, ಈ ಇಕ್ಕೆಗಳು ಇರುವಂತಹ ಎಲೆಗಳನ್ನು ಫಸ್ಟ್ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿದ ನಂತರ ಆ ಹುಳುವಿಗೆ ಕೊಟ್ಟಾಗ ನಾವು ಈ ಹುಳುವಿನ ಮನೆಯಲ್ಲಿ ರೋಗವನ್ನು ನಿಯಂತ್ರಣ ಮಾಡಬಹುದು. ನಾವೊಂಥರ ಕ್ಯಾರಿಯಿಂಗ್ ಆಫ್ ಬ್ಯಾಕ್ಟೀರಿಯಾ ಅಂಡ್ ವೈರಸ್ ನಂತ ಏನಿಗೆ ಹುಳು ಮನೆಗೆ ನಾವು ತಾಂಡೋಗ್ತಾ ಇದೀವಿ. ತೋಟದಿಂದ ಹುಳು ಮನೆಗೆ ಒಂದು ರೋಗವನ್ನು ತಾಂಡೋಗ್ತಾ ಇರೋದ್ರಿಂದ ರೇಷ್ಮೆ ಹುಳುಗಳು ಗೂಡನ್ನು ಕಟ್ಟುವ ಸಮಯದಲ್ಲಿ ಸರಿಯಾಗಿ ಗೂಡು ಕಟ್ಟುವುದಿಲ್ಲ. ಏನಾಗುತ್ತೆ, ಲೂಸ್ ಅಂದ್ರೆ 700-800 ಲೆಂತ್ ಮೀಟರ್ ಲೆಂತ್ ಫೈಬರ್ ಇರೋದು 200-300 ಅಂದ್ರೆ ಫ್ಲಾಕ್ಸಿ ಕಕ್ಕುನನ್ನ ಕಟ್ಟಕ್ಕೆ ಶುರು ಆಗುತ್ತೆ. ಜೊತೆಗೆ ಈ ಒಂದು ಎಲೆ ಸುರುಳಿ ಕೀಟದ ಬಾಧೆಯಿಂದ ಈ ಸಮಗ್ರ ಕೀಟ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀರಾ ರೈತರು? ಈಗ ಮೋಸ್ಟ್ ಆಫ್ ದಿ ಫಾರ್ಮರ್ಸ್ ಏನ್ ಮಾಡ್ತಾರೆ, ಕೆಮಿಕಲ್ ಮೆಥಡ್ ಆಫ್ ಕಂಟ್ರೋಲ್ ಅಂದ್ರೆ ಕೆಮಿಕಲ್ ಅನ್ನ ಯೂಸ್ ಮಾಡ್ಕೊಂಡು ಈ ಕೀಟವನ್ನು ನಿಯಂತ್ರಣ ಮಾಡಕ್ ಹೋಗ್ತಾರೆ. ಈ ಕೆಮಿಕಲ್ ಇಂದ ಏನಾಗುತ್ತೆ, ಭೂಮಿಯ ಸತ್ವತೆ ಹಾಳಾಗುತ್ತೆ. ಅದಕ್ಕೋಸ್ಕರ ನಾವು ಡೈರೆಕ್ಟ್ ಆಗಿ ಕೆಮಿಕಲ್ ಮೆಥಡ್ ಗೆ ಹೋಗಬಾರದು, ಕೀಟವನ್ನು ಸಮಗ್ರವಾಗಿ ನಿರ್ವಹಣೆ ಮಾಡಬೇಕು. ಏನ್ ಮಾಡಬೇಕು ಅಂದ್ರೆ, ಈಗ ನೀವು ತೋಟದಲ್ಲಿ ರೈತರು ಓಡಾಡ್ತಾ ಇರ್ತಾರೆ, ಓಡಾಡಬೇಕಾದ್ರೆ ಎಲೆ ಕುಡಿಭಾಗವನ್ನು ಅಬ್ಸರ್ವ್ ಮಾಡ್ತೀರಾ. ಆಗ ಎಲೆ ಕುಡಿಭಾಗವು ಕೀಟಬಾಧೆಯಿಂದ ಕೂಡಿದಾಗ ಆ ಎಲೆ ಕುಡಿಯನ್ನು ಕತ್ತರಿಸಬಹುದು. ಕತ್ತರಿಸಿ ಏನ್ ಮಾಡಬೇಕು ಅಂದ್ರೆ 0.5% ಸೋಪ್ ಸೊಲ್ಯೂಷನ್ ಅಲ್ಲಿ ಹಾಕಿದಾಗ ಈ ಎಲೆ ಸುರುಳಿ ಕೀಟವು ಸಾಯುತ್ತೆ. ಮತ್ತೆ ಲೈಟ್ ಟ್ರ್ಯಾಪ್ಸ್ ಅನ್ನ ಹಾಕಿರಬೇಕು. ಯಾವಾಗ ಕೋಶ ವ್ಯವಸ್ಥೆ, ಭೂಮಿಯಲ್ಲಿ ಕೋಶ ವ್ಯವಸ್ಥೆ ಇರುತ್ತೋ ಅದು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಲೈಟ್ ಟ್ರ್ಯಾಪ್ಸ್ ನ ಹಾಕಿದಾಗ ಅವು ಆ ಒಂದು ಬೆಳಕಿಗೆ ಆಕರ್ಷಣೆಯಾಗಿ ಆ ಲೈಟ್ ಟ್ರ್ಯಾಪ್ಸ್ ಅಲ್ಲಿ ಬೀಳಕ್ ಶುರು ಆಗುತ್ತೆ. ಇದರಿಂದ ಏನ್ ಮಾಡಬಹುದು, ಕೀಟ ಯಾವ ಹಂತದಲ್ಲಿದೆ, ಎಷ್ಟು ಬಾಧೆಯನ್ನು ಮಾಡುತ್ತಿದೆ, ಮುಂದೆ ಕ್ರಮಗಳನ್ನು ಕೈಗೊಳ್ಳಲು ಅತಿ ಹೆಚ್ಚು ಯೂಸ್ ಆಗುತ್ತೆ. ಮತ್ತೆ KSSRDI ಅಂದ್ರೆ ಕರ್ನಾಟಕ ರಾಜ್ಯ ಸಂಶೋಧನಾ ಸಂಸ್ಥೆ ಒಂದು ಟ್ರೈಕೋಗ್ರಾಮ ಚಿಲೋನಿಸ್ ಅಂತ ಪ್ಯಾರಾಸಿಟಾಯ್ಡ್ ಅನ್ನ ಕಂಡುಹಿಡಿದಿದೆ. ಆ ಪ್ಯಾರಾಸಿಟಾಯ್ಡ್ ಅನ್ನು ಈ ಎಲೆ ಸುರುಳಿ ಕೀಟವು ತತ್ತಿಯ ಸ್ಟೇಜ್ ಅಲ್ಲಿ ನಾವು ರಿಲೀಸ್ ಮಾಡಿದಾಗ ಆ ತತ್ತಿಯ ಬೆಳವಣಿಗೆಯನ್ನು ಈ ಟ್ರೈಕೋಗ್ರಾಮ ಚಿಲೋನಿಸ್ ಅನ್ನುವ ಕಣಜ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಎಕ್ಸ್ ಸ್ಟೇಜ್ ಅಲ್ಲಿ ಅಂದ್ರೆ ತತ್ತಿಯ ಸ್ಟೇಜ್ ಅಲ್ಲೇ ಆ ತತ್ತಿಯನ್ನು ತಿಂದು ಈ ಎಲೆ ಸುರುಳಿ ಕೀಟದ ತತ್ತಿಯನ್ನ ನಾಶ ಮಾಡುತ್ತೆ. ಮತ್ತೆ ಬ್ರಕಾನ್ ಬ್ರೆವಿಕಾರ್ನಿಸ್ ಅನ್ನ ಒಂದು ಕೀಟ ಇದೇನ್ ಮಾಡುತ್ತೆ ಅಂದ್ರೆ ಈ ಎಲೆ ಸುರುಳಿ ಕೀಟದ ಮರಿ ಹುಳುಗಳ ಮೇಲೆ ತನ್ನ ಮೊಟ್ಟೆಯನ್ನು ಇಟ್ಟು ಆ ಮೊಟ್ಟೆಗಳು ಆ ಎಲೆ ಸುರುಳಿ ಕೀಟದ ಮರಿ ಹುಳುವಿನ ಮೇಲೆ ಬೆಳೆಯೋದ್ರಿಂದ ಈ ಎಲೆ ಸುರುಳಿ ಕೀಟದ ಮರಿ ಹುಳುಗಳು ಏನಾಗುತ್ತೆ, ಸಾಯ್ತಾ ಹೋಗುತ್ತೆ. ಈ ರೀತಿ ನಾವು ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಈಗ ರೈತರು ಏನಾದ್ರೂ ಈ ಕೀಟದ ಒಂದು ಬಾಧೆ ಅತಿ ಹೆಚ್ಚಾದ್ರೆ, ಒಂದೇ ಸಲ ಹೆಚ್ಚಾದಾಗ ನಾವು ಈ ಮೆಥಡ್ಸ್ ನ ಮಾಡಕ್ಕಾಗಲ್ಲ. ಆಗ ಏನ್ ಮಾಡಬೇಕು ಅಂದ್ರೆ ಕೆಮಿಕಲ್ ಮೆಥಡ್ ನ ಮಾಡಬೇಕು. 2016 ಮುಂಚೆ ನಾವು ಡೈಕ್ಲೋರೋವಸ್ 70EC ಅಂದ್ರೆ ನುವನ್ನ ಯೂಸ್ ಮಾಡ್ತಿದ್ದು, ಆದ್ರೆ ಈಗ ಅದನ್ನ ಬ್ಯಾನ್ ಮಾಡೋದ್ರಿಂದ ನಾವೀಗ ಕ್ಲೋರೋಫೆನಾಪೈರ್ ಅಂದ್ರೆ ಅದರ ವಾಣಿಜ್ಯ ಹೆಸರು ಲೆಪಿಡೋ. ಅದನ್ನ 1.5 ml ಪರ್ ಲೀಟರ್ ಅಲ್ಲಿ ಹಾಕಿ ಅದರ ಕುಡಿಭಾಗಕ್ಕೆ ನಾವು ಹೊಡಿಬೇಕು. ಎಲ್ಲಾ ಭಾಗಕ್ಕೆ ಹೊಡೆಯಕ್ ಹೋಗ್ಬಾರ್ದು, ಕುಡಿಭಾಗ. ಯಾಕಂದ್ರೆ ಇದು ಮೇನ್ಲಿ ಕಂಡು ಬರೋದು ಕುಡಿಭಾಗದಲ್ಲಲ್ವಾ, ಆ ಕುಡಿಭಾಗಕ್ಕೆ ಅದು ತಲುಪಬೇಕು. ಯಾಕಂದ್ರೆ ಇದೊಂಥರ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಆ ಹುಳುವಿನ ಕಾಂಟ್ಯಾಕ್ಟ್ ಮಾಡಿದಾಗ ಆ ಮರಿ ಹುಳುಗಳು ಸಾಯುವಂತ ಸಾಧ್ಯತೆ ಇರುತ್ತೆ. ಮತ್ತೆ ಈ ಕ್ಲೋರೋಫೆನಾಪೈರ್ ನ ಯೂಸ್ ಮಾಡಿದ ನಂತರ ಈ ರೇಷ್ಮೆ ಹುಳುಗೆ ಡೈರೆಕ್ಟ್ ಆಗಿ ಸೊಪ್ಪು ಕೊಡಬಾರ್ದು. ಯಾಕಂದ್ರೆ ಆ ರೇಷ್ಮೆ ಹುಳುವೂ ಒಂದು ಹುಳುನೆ. ಈ ಒಂದು ಪೆಸ್ಟಿಸೈಡ್ ಹಾಕಿರೋಂತ ಸೊಪ್ಪನ್ನು ನಾವು ಕೊಟ್ಟಾಗ ಆ ಹುಳುಗಳು ಸಾಯುವಂತ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಸೇಫ್ಟಿ ಪೀರಿಯಡ್ ಅಂತ ಇರುತ್ತೆ. 20-25 days ನಾವು ಸೇಫ್ ಪೀರಿಯಡ್ ಅನ್ನ ತಾಗಬೇಕು. ಇದನ್ನ ಯಾವಾಗ ನಾವು ಸ್ಪ್ರೇ ಮಾಡಬೇಕು ಅಂದ್ರೆ, ಈಗ ನಾನು ಈ ಹುಳು ಕ್ರಮೇಣವಾಗಿ 12-70 days ಕಾಲ ಬರುತ್ತೆ ಅಂತ ಹೇಳಿದೆ. ನಾವು 15 days ಒಂದು ಸ್ಪ್ರೇ ಮಾಡಿದಾಗ ಅದರ ಒಂದು ಹಾವಳಿ ಕಡಿಮೆ ಆಗುತ್ತೆ. ಏನಾದ್ರೂ ಮತ್ತೆ ನೀವು ನೋಡಿದಾಗ ಇನ್ನೊಂದು ಸ್ಪ್ರೇ ಕೊಟ್ಟಾಗ ಆರಾಮಾಗಿ ನಾವು ಆ ಹುಳುವನ್ನ ಹತೋಟಿಗೆ ತಾಬೋದು. ಅದೇ ರೀತಿ ಈ ಕೀಟವನ್ನು ನಿರ್ವಹಣೆ ಮಾಡೋದ್ರಿಂದ ಮಾಗಿ ಉಳಿಮೆ ಅಂದ್ರೆ ಸಮ್ಮರ್ ಡಿಫ್ಲೋಯಿಂಗ್, ಇದನ್ನ ಮಾಡೋದ್ರಿಂದ ಈ ಸೂರ್ಯನ ಒಂದು ಕಿರಣಗಳಿಗೆ ಅದು ಒಡ್ಡಿದಾಗ ಆ ಕೋಶ ವ್ಯವಸ್ಥೆಯು ಸಾಯುವಂತ ಇರುತ್ತೆ. ಯಾಕಂದ್ರೆ ಟೆಂಪರೇಚರ್ ಯಾವಾಗ ಸಮ್ಮರ್ ಅಂದ್ರೆ ಬೇಸಿಗೆಯಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಅದನ್ನ ತಡ್ಕೊಳಕ್ ಆಗಲ್ಲ, ಅದರಿಂದನೇ ಅದು ಮಣ್ಣಿನ ಒಳಗಡೆ ಜೀವನ ನಡೆಸ್ತಾ ಇರುತ್ತೆ. ಅದನ್ನ ನಾವು ಮಾಗಿ ಉಳಿಮೆ ಮಾಡಿದಾಗ ಅವು ಎಕ್ಸ್ಪೋಸ್ ಆದಾಗ ಅವು ಕೀಟವು ಸಾಯುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಅವಲಂಬಿತ ಸಸ್ಯಗಳು ಅಂತೀವಲ್ಲ, ಮಸ್ಟರ್ಡ್ ಆಗಿರ್ಬೋದು, ಸಾಸಿವೆ, ಮೂಲಂಗಿ, ಇವುಗಳನ್ನ ಏನ್ ಮಾಡಬೇಕು, ಮಲ್ಬೆರಿ ಸುತ್ತಮುತ್ತ ನೆಡಬಾರದು. ಯಾಕಂದ್ರೆ ಈ ರೇಷ್ಮೆವನ್ನು ಕಟಾವು ಮಾಡಿದಾಗ ಆ ಕೀಟಗಳು ಆ ಬೆಳೆಗೆ ಹೋಗಿ ಆಶ್ರಯವನ್ನು ತಾಳುತ್ತೆ. ಅದನ್ನು ನಾವು ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕು. ತಾವು ಹೇಳೋ ಪ್ರಕಾರವಾಗಿ ರೇಷ್ಮೆ ಏನು ಹಿಪ್ನೇಳೆ ಬೆಳಿತೀವಿ ಆ ಜಾಗದಲ್ಲಿ ಒಂದು ಸಾಸಿವೆ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಇವನ್ನ ನೆಡಬಾರದು ಅಂತ ತಾವು ಹೇಳೋದು. ಹಾ ಸರ್, ಯಾಕಂದ್ರೆ ಅವು ಅವಲಂಬಿತ ಸಸ್ಯಗಳು. ಈ ರೇಷ್ಮೆ ಸೊಪ್ಪು ಇಲ್ಲದಿದ್ದಾಗ ಮೂಲಂಗಿ ಮೇಲಾಗಿರ್ಬೋದು ಅಥವಾ ಸಾಸಿವೆ ಮೇಲಾಗಿರ್ಬೋದು ಆರಾಮಾಗಿ ಜೀವನ. ಯಾಕಂದ್ರೆ ಅದಕ್ಕೊಂಥರ ಪೌಷ್ಟಿಕಾಂಶತೆ ಕಂಟಿನ್ಯೂಸ್ ಆಗಿ ಸಿಗ್ತಾ ಇರುತ್ತೆ. ಯಾಕಂದ್ರೆ ಈಗ ಯಾವುದೇ ಒಂದು ಪ್ರಾಣಿಗೆ ಯಾವುದೇ ನ್ಯಾಚುರಲ್ ಕಂಟ್ರೋಲ್ಸ್ ಇಲ್ಲ ಅಂದ್ರೆ ಹೆಂಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅಂದ್ರೆ ಕ್ರಮೇಣವಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅದು ಆಗ ಏನಾಗುತ್ತೆ ಅಂದ್ರೆ ಬಾಧೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ. ಈಗ ನಾವು ಏನಾದ್ರೂ ಅದನ್ನ ಈ ಸಾಸಿವೆ ಅಥವಾ ಮೂಲಂಗಿಯನ್ನ ನಾವು ನಿಯಂತ್ರಣ ಬೆಳೆದೆ ಹೋಗದಲ್ಲಿ ಆಗ ಅದಕ್ಕೆ ಸಾರ ಸಿಗದೆ ಇರೋದ್ರಿಂದ ಅದಕ್ಕೆ ಒಂದು ನ್ಯೂಟ್ರಿಷನಲ್ಲಿ ಇಂಬ್ಯಾಲೆನ್ಸ್ ಆಗಿ ಸಾಯುವ ಒಂದು ಕಂಡೀಷನ್ ಅನ್ನ ನಾವು ನ್ಯಾಚುರಲ್ ಆಗಿ ನೋಡಬಹುದು. ತಾವು ಹೇಳೋ ಪ್ರಕಾರವಾಗಿ ಈ ಮೂರು ಬೆಳೆಗಳನ್ನು ಬಿಟ್ಟು ಬೇರೆ ಒಂದು ಗಿಡಗಳನ್ನು ಹಾಕಬಹುದು ಅಂತೀರಾ? ಅಂದ್ರೆ ಈ ಒಂದು ಗಿಡಕ್ಕೆ ಇಂಟರ್ ಕ್ರಾಪಿಂಗ್ ಅಂದ್ರೆ ಬೆಸ್ಟ್. ಯಾಕಂದ್ರೆ ಕೌಪಿ ಜೊತೆ ಇಂಟರ್ ಕ್ರಾಪಿಂಗ್ ಮಾಡಬಹುದು. ಮತ್ತೆ ಈ ಕೌಪಿ ಜೊತೆ ಇಂಟರ್ ಕ್ರಾಪಿಂಗ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕ್ರೈಸೋಪರ್ಲಾಗಳು ಏನ್ ಮಾಡುತ್ತೆ, ಎಪಿಡ್ನ ತಿನ್ನುತ್ತೆ. ಮತ್ತೆ ಕಾಕಿನಿಲ್ಲೆಡ್ ಪ್ರಿಡೇಟರ್ ಗಳು ಏನ್ ಮಾಡುತ್ತೆ, ಮಿಲಿ ಬಗ್. ನಾನು ಹೇಳ್ದಂಗೆ ಈ ಕೀಟಕ್ಕೆ ಬಾಗು ಇಟ್ಟು ತಿಗಣೆ, ಇಟ್ಟು ತಿಗಣೆ ಏನ್ ಮಾಡುತ್ತೆ ಅಂದ್ರೆ ರಸ ಇರುವ ಕೀಟ, ಆ ಕೀಟವು ಅತಿ ಹೆಚ್ಚು ಕುಡಿಭಾಗದಲ್ಲಿ ಅದನ್ನು ನಾವು ನೋಟಿಸ್ ಮಾಡಬಹುದು. ಈ ಕಾಕಿನಲ್ಲಿ ಏನ್ ಮಾಡುತ್ತೆ ಅಂದ್ರೆ ಆ ಇಟ್ಟು ತಿಗಣೆಯನ್ನು ತಿನ್ನೋದ್ರಿಂದ ಆ ಒಂದು ಬಾಧೆಯನ್ನು ನಾವು ಕಂಟ್ರೋಲ್ ಮಾಡಬಹುದು. ಅದೇ ರೀತಿ ಈ ಕೌಪಿಯನ್ನು ಇಂಟರ್ಕ್ರಾಪ್ ಮಾಡಿದಾಗ ಒಂದು ನೈಟ್ರೋಜನ್ ಲಭ್ಯತೆ ಈ ಸಾಯಿಲ್ ಆಗುತ್ತೆ. ಆರ್ಗ್ಯಾನಿಕ್ ಆಗಿ ನಾವು ಇಂಟರ್ಕ್ರಾಪಿಂಗ್ ಮಾಡೋದ್ರಿಂದ ಸೋಯಾಬೀನ್ ಅನ್ನು ಇಂಟರ್ಕ್ರಾಪಿಂಗ್ ಮಾಡಬಾರದು. ಯಾಕಂದ್ರೆ ಸೋಯಾಬೀನ್ ಒಂದು ಲೆಗ್ಯೂಮ್ ಕ್ರಾಪ್ ಆದ್ರೂ ಅದು ಒಂದು ಇದಕ್ಕೆ ಆಶ್ರಯ ನೀಡುವ ಸಸ್ಯ ಆಗಿರುತ್ತೆ. ಅದಕ್ಕೋಸ್ಕರ ಅವರೆ, ಉರುಳಿ ಮತ್ತೆ ಕೌಪಿ ಇಂತಹ ಒಂದು ಗಿಡಗಳನ್ನ ಬೆಳಿಬೇಕು. ಅದರಲ್ಲೂ ಉರುಳಿ ಯಾಕಂದ್ರೆ ಇದು ಹರಡುತ್ತೆ. ಹರಡೋದ್ರಿಂದ ಏನಾಗುತ್ತೆ, ಅತಿ ಹೆಚ್ಚು ಬಯೋಮಾಸ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆ ಏನಾಗುತ್ತೆ, ಭೂಮಿಗೆ ಒಂದು ಆರ್ಗ್ಯಾನಿಕ್ ಆಗಿ ನಾವು ಏನ್ ಮಾಡಬಹುದು, ಪೋಷಕಾಂಶಗಳನ್ನ ಹರಡಿಸಬಹುದು. ಇದಕ್ಕೆ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಬಾರದು. ಯಾಕಂದ್ರೆ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡಿದಂಗೆ ಅದಕ್ಕೆ ಬಾಧಿಸುವ ಕೀಟಗಳು ಜಾಸ್ತಿ, ಮತ್ತೆ ನಾವು ಅದಕ್ಕೆ ಮತ್ತೆ ಪೆಸ್ಟಿಸೈಡ್ಸ್ ನ ಹೊಡಿಬೇಕಾಗುತ್ತೆ. ಅದರಿಂದ ನಾವು ಆರ್ಗ್ಯಾನಿಕ್ ಆಗಿ ಬೆಳೆದಾಗ ಆ ಒಂದು ನಾವು ಪಡೆಯುವ ಇಳುವರಿ ಅತಿ ಹೆಚ್ಚು ಆಗಿರುತ್ತೆ. ಈಗ ನಾವು ನೈಟ್ರೋಜನ್ ಅನ್ನ ಜಾಸ್ತಿ ಈ ಒಂದು ಹಿಪ್ಪು ನೇರಳೆಗೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಹುಳುಗಳು 5ನೇ ಹಂತವರೆಗೂ ಕರೆಕ್ಟ್ ಆಗಿ ಬೆಳೆಯುತ್ತೆ. 5 ಹಂತದ ನಂತರ ಏನು ಆ ಗೂಡು ಕಟ್ಟಬೇಕಾದ್ರೆ ಅದು ಗೂಡು ಕಟ್ಟಲ್ಲ, ಏನಾಗುತ್ತೆ ಅಂದ್ರೆ ಸುಮ್ನೆ ತಿರುಗ್ತಾ ಇರುತ್ತೆ. ಆ ನೂಲನ್ನು ಅದು ಸೆಕ್ರೇಟ್ ಮಾಡಲ್ಲ, ಅದೊಂದು ಮೇಜರ್ ಪ್ರಾಬ್ಲಮ್. ಮತ್ತೆ ನಾವು ರೇಷ್ಮೆ ಮನೆಯಲ್ಲಿ ಸುಣ್ಣು ಕಟ್ಟು ಮತ್ತೆ ಇವೆಲ್ಲ ರೋಗ, ಈ ರೋಗವನ್ನು ಎಲ್ಲಿ ಅತಿ ಹೆಚ್ಚು ರಾಸಾಯನಿಕ ಬಳಸ್ತಾರೋ ಅಲ್ಲಿ ನಾವು ನೋಡಬಹುದು. ನಾವು ಅತಿ ಹೆಚ್ಚು ಆರ್ಗ್ಯಾನಿಕ್ ಅಂದ್ರೆ ಒಂದು ಹಸುವಿನ ಗೊಬ್ಬರ ಮತ್ತೆ ಈ ಗ್ರೀನ್ ಮೆನ್ಯೂರ್ಸ್ ಅಂತ ಹಸಿರು ಗೊಬ್ಬರ, ಬಯೋ ಫರ್ಟಿಲೈಸರ್, ಜೈವಿಕ ಗೊಬ್ಬರ ಇವನ್ನ ಯೂಸ್ ಮಾಡಿದಾಗ, ಪೊಂಗ್ಯಾಮಿಯಾ ಪೊಂಗ್ಯಾಮಿ ಅಂದಾಗ ಮತ್ತೆ ಬೇವಿನ ಹಿಂಡಿ, ಬೇವಿನ ಹಿಂಡಿಯನ್ನ ಇದಕ್ಕೆ ಭೂಮಿಗೆ ಹಾಕೋದ್ರಿಂದ ಏನಾಗುತ್ತೆ, ಒಂದು ಪೋಷಕಾಂಶನೂ ಸಿಗುತ್ತೆ ಮತ್ತೆ ಕೀಟಬಾಧೆಯನ್ನು ಅಷ್ಟೇ. ಈಗ ನಾವು ಕೀಟಬಾಧೆಗೆ ಇಷ್ಟೊಂದು ಕೆಮಿಕಲ್ ಹೇಳಿದೆ, ನಾವು ಆ ಕೆಮಿಕಲ್ಗಿಂತ ಈ ನೀಮ್ ಆಯಿಲ್ ಅಂದ್ರೆ ಬೇವಿನ ಎಣ್ಣೆ ಬರುತ್ತಲ್ಲ, ಆ ಬೇವಿನ ಎಣ್ಣೆಯನ್ನು ನಾವು ಏನ್ ಮಾಡಬೇಕು, 0.3 ml ಅಷ್ಟು ನೀರಿಗೆ ಹಾಕಿ, 3 ml/L ನೀರಿಗೆ ಹಾಕಿ ನಾವು ಸ್ಪ್ರೇ ಮಾಡಿದಾಗ ಈ ಎಲೆ ಸುರುಳಿ ಕೀಟ ಮತ್ತು ಇನ್ನಿತರ ಕೀಟಗಳವಲ್ಲ ಅವು ಆಟೋಮೆಟಿಕ್ ಆಗಿ ಕಂಟ್ರೋಲ್ ಆಗುತ್ತೆ. ಎಷ್ಟು ದಿನಗಳ ಕಾಲ, ಒಂದು ತಿಂಗಳ ಗಂಟ ಕಂಟ್ರೋಲ್ ಆಗುತ್ತೆ. ಮತ್ತೆ ಅದರ ಕೀಟನ ನೋಟಿಸ್ ಮಾಡಬಹುದು. ಅದೇ ತಿಂಗಳಿಗೆ ಒಂದ್ಸಲ ನಾವು ಈ ನೀಮ್ ಆಯಿಲ್ ಅನ್ನ ಅಂದ್ರೆ ಬೇವಿನ ಎಣ್ಣೆಯನ್ನು ನಾವು ಸ್ಪ್ರೇ ಮಾಡೋದ್ರಿಂದ ಈ ಕೀಟವನ್ನು ನಿರ್ವಹಣೆ ಮಾಡಬಹುದು ಸರ್. ಒಟ್ಟಲ್ಲಿ ರೈತರು ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡ್ರೆ ಒಳ್ಳೆ ಇಳುವರಿನ ಪಡಿಬಹುದು ಅಂತ ಹೇಳ್ತೀರಿ? ಮೇನ್ಲಿ ರೈತರು ಆರ್ಗ್ಯಾನಿಕ್ ಆಗಿ ಬೆಳೆದಲ್ಲಿ, ಆರ್ಗ್ಯಾನಿಕ್ ತೋಟವನ್ನು ಮಾಡಿದಲ್ಲಿ, ಎಲ್ಲಾ ರೀತಿಯ ತಜ್ಞರು ಹೇಳಿದ ಶಿಫಾರಸನ್ನು ಮಾಡಿದಾಗ, ನಾವು ಆರ್ಗ್ಯಾನಿಕ್ ಮಾಡಿದಾಗ ಸಡನ್ ಆಗಿ ನಾವು ಇಳುವರಿನ ನೋಡಕ್ಕಾಗಲ್ಲ, ಕಾಲಕ್ರಮೇಣ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ತೋಟದ ಒಂದು ಹೆಲ್ತ್ ಆರೋಗ್ಯ ಏನಂತೀವಿ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ, ಕಾಲಕ್ರಮೇಣ ಇಂಪ್ರೂವ್ ಆಗುತ್ತೆ. ಈಗ ಫರ್ಟಿಲೈಸರ್ಸ್ ಅಂದ್ರೆ ರಾಸಾಯನಿಕ ಗೊಬ್ಬರಗಳ ಹಾಕ್ದಾಗ ಆ ತಕ್ಷಣ ನೀವು ಇದನ್ನ ನೋಡಬಹುದು, ಆದ್ರೆ ಅದರಿಂದ ಆಗುವ ಅನಾನುಕೂಲಗಳನ್ನು ನೆಕ್ಸ್ಟ್ ನೀವು ನಂತರ ದಿನಗಳಲ್ಲಿ ಕಾಣ್ತಾ ಹೋಗ್ತೀರಾ. ಅದಕ್ಕೋಸ್ಕರ ನೀವು ಕಾಲಕ್ರಮೇಣನೆ ಸ್ವಲ್ಪ ಇಳುವರಿ ಇನ್ಕ್ರೀಸ್ ಆಗ್ಲಿ, ವರ್ಷ ವರ್ಷ ಇನ್ಕ್ರೀಸ್ ಆಗ್ದಂಗೆ ನಿಮ್ಮ ಆದಾಯ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಟೋಟಲ್ ನಾವು ಕಾಸ್ಟ್ ಆಫ್ ಕಲ್ಟಿವೇಶನ್ ಅಂದ್ರೆ ಒಂದು ಒಂದು ಗಿಡವನ್ನು ಬೆಳೆಯೋದ್ರಿಂದ ನಮ್ಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಅದರಿಂದ ಎಷ್ಟು ಲಾಭ ಬರುತ್ತೆ ಅನ್ನೋದು ಇನಿಷಿಯಲಿ ನಮ್ಗೆ ಜಾಸ್ತಿ ಬರಬಹುದು, ಅನಂತರ ಏನಾಗುತ್ತೆ ಕಡಿಮೆ ವೆಚ್ಚ ಖರ್ಚಾಗ್ತಾ ಹೋಗುತ್ತೆ, ಅಧಿಕ ಲಾಭ ನಮ್ಗೆ ಸಿಗ್ತಾ ಹೋಗುತ್ತೆ ಸರ್. ಒಳ್ಳೇದು ಆದರ್ಶ್ ಅವರೇ, ತಾವು ಇದುವರೆಗೂ ರೇಷ್ಮೆ ಕೃಷಿಯಲ್ಲಿ ಎಲೆ ಸುರುಳಿ ಕೀಟದ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿಯನ್ನು ನಮಗೆ ಮಾಡಿಕೊಟ್ರಿ. ತಾವು ಇಷ್ಟೊಂದು ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ರೇಷ್ಮೆ ಕೃಷಿಯಲ್ಲಿ ಎರೆಹುಳು ಕೀಟದ ಬಾಧೆ ಹಾಗೂ ಅದರ ನಿರ್ವಹಣೆ, ಈ ಬಗ್ಗೆ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯದ ಕೀಟಶಾಸ್ತ್ರ ವಿಭಾಗದ ಸಂಶೋಧನಾ ವಿದ್ಯಾರ್ಥಿಯಾದ ಕೆಆರ್ ಆದರ್ಶ್ ಅವರೊಂದಿಗೆ ನಡೆದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್ಎಂ ಮಹೇಶ್. ಇನ್ನು ಹೊಳಲ್ಕೆರೆಯ ಶ್ರೀಮತಿ ಗಂಗಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದಗಳು. ಸೊಮ್ಮನೈದಾರೆ ಮನೆಯಾಗೆ ಗಣೇಶ ಕಿರೇನು ಚಂದ, ಸೊಮ್ಮನೈದಾರೆ ಮನೆಯಾಗೆ ಗಣೇಶ ಕಿರೇನು ಚಂದ, ಗಣೇಶ ಕಿರೇನು ಚಂದ ತವರೋರ ಮನೆಯ ಮೊನ್ನೆ ಅಡಿವಾರ ಕಾಂದನ ನಿಂದೆ ಗಣೇಶ ಕಿರೇನು ಚಂದ, ಅಡಿವಾರ ಕಾಂದನ ನಿಂದೆ ಗಣೇಶ ಕಿರೇನು ಚಂದ, ಸುಮ್ಮನೆ ಐದಾರೆ ಮನೆಯಾಗರೆ ಅಣ್ಣ ನೀನೇಕೆ ಬಂದೆ ಕರಿಯಾಕೆ ಗಣೇಶ ಕಿರೇನು ಚಂದ, ಕರಿಯಾಕೆ ಗಣೇಶ ಕಿರೇನು ಚಂದ, ಗಣೇಶ ಕಿರೇನು ಬಂದ ಕರಿಯಾಕೆ ಗಣೇಶ ಕಿರೇನು ಚಂದ, ನೀನು ಯಾಕೆ ಬಂದ ಕರಿಯಾಕೆ ರೇ ಅಣ್ಣ ಮೊನ್ನೊದಲೇ ಕೊದೋರೆ ಬೀಳುತ್ತಾನೆ ಗಣೇಶ ಕಿರೇನು ಬೀಳುತ್ತಾನೆ ಗಣೇಶ ಕಿರೇನು ಚಂದ, ಮೊನ್ನೊದಲೇ ಕೊದೋರೆ ಬೀಳುತ್ತಾನೆ ಗಣೇಶ ಕಿರೇನು ಚಂದ, ಮೊನ್ನೊದಲೇ ಕೊದೋರೆ ಬೀಳುತ್ತಾನೆ ಗಣೇಶ ಕಿರೇನು ಚಂದ, ಗಣೇಶ ಕಿರೇನು ಚಂದ ತವರೋರ ಮನೆಯ ಮೊನ್ನೆ ಅಡಿವಾರ ಕಾಂದನ ನಿಂದೆ ಗಣೇಶ ಕಿರೇನು ಚಂದ, ಅಡಿವಾರ ಕಾಂದನ ನಿಂದೆ ಗಣೇಶ ಕಿರೇನು ಚಂದ, ಅಡಿವಾರ ಕಾಂದ ಚಂದನ ನಿಂದೆ ಗೆಳೆ ಸಾಕಿರೆ ಹರಿಹಾರ ಕಾಂದನ ನಿಂದೆ ಗೆಳೆ ಸಾಕಿರೇನು ಚಂದ ಅಣ್ಣನ ಕಳ ಸೋತ ಕಣ್ಣೀರ ಮಾರ ಸೋತ ಕಳ ಸೋತ ಕಣ್ಣೀರ ವಾರ ಸೋತ ಇನ್ನೆಂದಿ ಗಣ್ಣ ಬರ್ತೀಯ ಗೆಳೆ ಸಾಕಿರೇನು ಚಂದ ಇನ್ನೆಂದೆ ಗಣ್ಣ ಬರ್ತೀಯ ಗೆಳೆ ಸಾಕಿರೇನು ಚಂದ ಇನ್ನೆಂದಿ ಗಣ್ಣ ಬರ್ತೀಯ ಗೆಳೆ ಸಾಕಿರೇನು ರಾಶಿನಣ್ಣಾದಾಗ ಮನುಷ್ಯಪಲ ಬೇಟಾಗ ಅಲಸಿನಣ್ಣಾದಾಗ ಒಣ ಸೆಪಲ ಬೇಟಾಗ ನೀನಪ್ಪ ಮಗನ ಪಡೆದಾಗ ಗೆಳೆ ಸಾಕಿರೇನು ಚಂದ ಮಗನ ಪಡೆದಾಗ ಗೆಳೆ ಸಾಕಿರೇನು ಚಂದ ನೀನು ಅಪ್ಪ ಮಗನ ಪಡೆದಾಗ ತಂಗ್ಯಮ್ಮ ಅಪ್ಪ ಮಗನ ಪಡೆದಾಗ ತಂಗ್ಯಮ್ಮ ಹಂಗೆ ವಂಗರ ತರತೇನ ಗೆಳೆ ಸಾಕಿರೇನು ಚಂದ ಮಂಗಾರ ತರತೇನ ಗೆಳೆ ಸಾಕಿರೇನು ಚಂದ ಹಂಗೆ ಮಂಗರ ತಂದ್ರೆ ನಾಳೆಯಾತ ಹಂಗೆ ಮಂಗಾರ ತಂದ್ರೆ ನಿನ್ನಾಳೆಯಾಗಾಯ್ತ ನನಗೇನು ತರತೇರಿ ಅಣ್ಣ ಗೆಳೆ ಸಾಕಿರೇನು ಚಂದನಗೇನು ತರತೇರಿ ಅಣ್ಣ ಗೆಳೆ ಸಾಕಿರೇನು ಚಂದ ಗೆಳೆ ಸಾಕಿರೇನು ಚಂದ ತವರೋರ ಮನೆಯ ಮುಂದೆ ಅಡಿಬಾರ ಕಾಂದನಂದೆ ಗೆಳೆ ಸಾಕಿರೇನು ಅಡಿಬಾರ ಕಾಂದನಂದೆ ಗೆಳೆ ಸಾಕಿರೇನು ಅಡಿಬಾರ ಕಾಂದನ ನಿಮ್ಗೆ ಬಂಗಾರ ತಂದ್ರೆ ಅಳಿಯಾನಿಗಾದ ನನಗೇನು ತರತೇರಿ ಅಣ್ಣ ಗೆಳೆ ಸಾಕಿರೇನು ಚಂದ ನನಗೇನು ತರತೇರಿ ಅಣ್ಣ ಗೆಳೆ ಸಾಕಿರೇನು ನನಗೇನು ತರತೇರಿ ಅಣ್ಣ ಗೆಳೆ ಸಾಕಿರೇನು ಚಂದ ನನಗೇನು ತರತೇರಿ ಅಣ್ಣ ಗೆಳೆ ಸಾಕಿರೇನು ಆರು ವಾರ ಕೊಟ್ಟ ಕೊಬ್ಬಳ ಶೇರೆ ಆರು ವಾರ ಕೊಟ್ಟ ಆನೆ ಕೊಪ್ಪಳ ಶೇರೆ ಮೂರಾರ ಕೊಟ್ಟ ಜರತಾರೆ ಗೆಳೆ ಸಾಕಿರೇನು ಚಂದ ಮೂರಾರ ಕೊಟ್ಟ ಜರತಾರೆ ಗೆಳೆ ಸಾಕಿರೇನು ಚಂದ ಮೂರು ವಾರ ಕೊಟ್ಟ ಜರತಾರೆ ತಂದೇನೆ ಬಾರೆ ಗೆಳೆ ಸಾಕಿರೇನು ಚಂದ ಬಾಳುತಿ ತಂಗ್ಯಾಮವಳು ಬಾರೆ ಗೆಳೆ ಸಾಕಿರೇನು ಚಂದ ಜಿರಿಗೆ ಕಣ್ಣಿನ ಶೇರೆ ಮೊಸೋಗಲ್ಲ ಜರತಾರೆ ಜಿರಿಗೆ ಕಣ್ಣಿನ ಶೇರೆ ಮೊಸೋಗಲ್ಲ ಜರತಾರೆ ಬಾಳುತಿ ತಂಗ್ಯಾಮವಳು ಬಾರೆ ಗೆಳೆ ಸಾಕಿರೇನು ಚಂದ್ರಾಮಡಬಾರೆ ಗಣೇಶ ಕಿರೇನು ಚಂದ ಗಣೇಶ ಕಿರೇನು ಚಂದ ತವರೋರ ಮನೆಯ ಮುಂದೆ ಗಣೇಶ ಕಿರೇನು ಚಂದ ತವರೋರ ಮನೆಯ ಮುಂದೆ ಅಡಿವಾರ ಕಾಂದನ ನಿಂದೆ ಗಣೇಶ ಕಿರೇನು ಅಡಿವಾರ ಕಾಂದನ ನಿಂದೆ ಗಣೇಶ ಕಿರೇನು ಅಡಿವಾರ ಕಾಂದನ ನಿಂದೆ ಗಣೇಶ ಕಿರೇನು ಅಡಿವಾರ ಕಾಂದನ ನಿಂದೆ ಗಣೇಶ ಕಿರೇನು ಚಂದ ಆರು ವಾರ ಕೊಟ್ಟ ಕೊಪ್ಪಳ ಶೇರೆ ಮೂರಾರ ಕೊಟ್ಟ ಜರತಾರೆ ಗೆಣೆ ಸಾಕಿರೇನ ಚಂದ ಮೋರಾರ ಕೊಟ್ಟ ಜರತಾರೆ ಗೆಳೆ ಸಾಕಿರೇನ ಚಂದ ಮೋರಾರ ಕೊಟ್ಟ ಜರತಾರೆ ಗೆಳೆ ಸಾಕಿರೇನ ಚಂದ ಮೋರಾರ ಕೊಟ್ಟ ಜರತಾರೆ ಗೆಳೆ ಸಾಕಿರೇನ ಚಂದ ಗೆಳೆ ಸಾಕಿರೇನ ಚಂದ ತವಾರೋರ ಮನೆಯ ಮುಂದೆ ಅಡಿಬಾರ ಕಾಂದನ ನಿಂದೆ ಗೆಳೆ ಸಾಕಿರೇನ ಅಡಿಬಾರ ಕಾಂದನ ನಿಂದೆ ಗೆಳೆ ಸಾಕಿರೇನು ಅಡಿಬಾರ ಕಾಂದನ ನಿಂದೆ ಗೆಳೆ ಸಾಕಿರೇನು ಅಡಿಬಾರ ಕಾಂದನ ನಿಂದೆ ಗೆಳೆ ಸಾಕಿರೇನು ಜವಳಿಯ ಮಾಡುವಕ್ಕೆ ನಾನು ಒಬ್ಬ ಮರಿಯಾಗೈದಾಳಕ್ಕೆ ತಂಗೆ ಗೆಳೆ ಸಾಕಿರೇನು ಚಂದ ಮರಿಯಾಗೈದಾಳಕ್ಕೆ ತಂಗೆ ಗೆಳೆ ಸಾಕಿರೇನು ಚಂದ ಮರಿಯಾಗೈದಾಳಕ್ಕೆ ತಂಗೆ ಗೆಳೆ ಸಾಕಿರೇನು ಮನೆಯಾಗೈದಾಳಕ್ಕೆ ತಂಗೆ ಅರಿಯಣ್ಣ ಜೋಡೇಲೆ ತಗೋಸ ಜವಳಿಯ ಗೆಳೆ ಸಾಕಿರೇನು ಚಂದ ತಗೋಸ ಜವಳಿಯ ಗೆಳೆ ಸಾಕಿರೇನು ಚಂದ ಜೋಡೇಲೆ ತಗೋಸ ಜವಳಿಯ ಗೆಳೆ ಸಾಕಿರೇನು ಚಂದ ಜೋಡೇಲೆ ತಗೋಸ ಜವಳಿಯ ಗೆಳೆ ಸಾಕಿರೇನು ಜೋಡೇಲೆ ತಗೋಸಕ್ಕೆ ನಾನು ಬಡವ ತಗೋಸಕ್ಕೆ ನಾನ ಬಡವ ನವ್ವ ನಾಳೆಯ ನಮದವೆಗೆ ಗೆಳೆ ಸಾಕಿರೇನು ಚಂದ ನಾಳೆ ಅಳೆಯ ನಮದವೆಗೆ ಗೆಳೆ ಸಾಕಿರೇನು ಚಂದ ನಾಳೆ ಅಳಿಯ ನಮದವೆ ಅಂದರ ದಳಿಯ ನಾಳೆ ಪಾದಾರ ತ್ಯಾಗಿ ಉಡುವಂತೆ ಗೆಳೆ ಸಾಕಿರೇನು ಪಾದಾರ ತ್ಯಾಗಿ ಉಡುವಂತೆ ಗೆಳೆ ಸಾಕಿರೇನು ಚಂದ ಪಾದಾರ ತ್ಯಾಗಿ ಉಡುವಂತೆ ಗೆಳೆ ಸಾಕಿರೇನು ಚಂದ ಗೆಳೆ ಸಾಕಿರೇನು ಚಂದ ತವರೋರ ಮನೆಯ ಮುಂದೆ ಸಾಕಿರೇನು ಚಂದ ತವರೋರ ಮನೆಯ ಮುಂದೆ ಅಡಿಬಾರ ಕಾಂದನ ನಿಂದೆ ಗೆಳೆ ಸಾಕಿರೇನು ಚಂದ ಅಡಿಬಾರ ಕಾಂದನ ನಿಂದೆ ಗೆಳೆ ಸಾಕಿರೆ ಅಡಿಬಾರ ಕಾಂದನ ನಿಂದೆ ಗೆಳೆ ಸಾಕಿರೇನು ಅಡಿಬಾರ ಕಾಂದನ ನಿಂದೆ ಗೆಳೆ ಸಾಕಿರೇನು ಚಾಕ ತಂಗ್ಯಾರು ನಾವು ತಂಗ್ಯಾರ ನಾವಕ ನಾಲಾರ ಕ್ಯಾಗೆ ಎಳ್ಳ ಬೆರ ತಂಗ ಗೆಳೆ ಸಾಕಿರೇನು ಚಂದ ಕ್ಯಾಗೆ ಎಳ್ಳ ಬೆರ ತಂಗ ಗೆಳೆ ಸಾಕಿರೇನು ಚಂದ ಕ್ಯಾಗನೆ ಎಳ್ಳ ಬೆರ ತಂಗೋಡೆ ಕ್ಯಾಗನೆ ಕಾಳಿಯ ನಮದವೆಗೆ ಗೆಳೆ ಸಾಕಿರೇನು ಚಂದ ಕಾಳಿಯ ನಮದವೆಗೆ ಗೆಳೆ ಸಾಕಿರೇನು ಕಾಳಿಯ ನಮದವೆಗೆ ಗೆಳೆ ಸಾಕಿರೇನು ಚಂದ ನೋಡೇನೆ ಸೊರಗಿಲ ನೋಕ್ಕನೆ ತಾಲ ನೋಡೇನೆ ಸೊರಗಿನ ವಾಕನೆ ಬರಲಿಲ್ಲ ಗಿಣೇಶ ಕಿರೇನ ಚಂದ ಮತ್ತು ಬಾಳ ಕಬರಲೆಲ್ಲ ಗಿಣೇಶ ಕಿರೇನ ಚಂದ. ಹೊಳಲ್ಕೆರೆಯ ಶ್ರೀಮತಿ ಗಂಗಮ್ಮ ಮತ್ತು ಸಂಗಡಿಗರಿಂದ ಬೀಸೋಕಲ್ಲಿನ ಪದ ಕೇಳಿದಿರಿ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಆತ್ಮೀಯ ಕೇಳುವರೆ, ನಾಳೆ ಬೆಳಿಗ್ಗೆ 11 ಗಂಟೆಗೆ ನಮ್ಮ ನೆಲೆಯಿಂದ ಕಾವ್ಯ ವಾಚನ ಮತ್ತು ವ್ಯಾಖ್ಯಾನ.